ಆಕಾಶವಾಣಿ ಕಲಬುರಗಿ ಈಗ ಸಮಯ 6:50 ಕೃಷಿರಂಗ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಕೀಟಗಳ ಹಾವಳಿಗೆ ಹವಾಮಾನದ ಸಂಬಂಧ, ಈ ಕುರಿತು ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ತದನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳುವಿರಿ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಿರಾಳವಾಗಿದೆ ಎಲ್ಲ, ಎಲ್ಲೆಲ್ಲೂ ಆನಂದ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಏನು ಯೋಚನೆ ಮಾಡಿದ್ರೆ ನಮ್ಮ ಸರ್ಕಾರ ಜನೀಯರು ಜಾತ ಸಂರಕ್ಷಣೆಗೆ ಅಂತ ಉಚಿತ ಸೇವೆಗಳನ್ನ ನೀಡುತ್ತೆ. ಸಾಮಾನ್ಯವರಿಗೆ ಆದ್ರೆ 3 ದಿನ, ಸೀನಿಯರ್ ಆದ್ರೆ 7 ದಿನ ಆಸ್ಪತ್ರೆ, ಅಂದ್ರೆ ಬೇರೆ ಪ್ರಯೋಗಾಲಯ ಪರೀಕ್ಷೆ, ಔಷಧಗಳು, ಊಟ ತಿಂಡಿ ವ್ಯವಸ್ಥೆ, ಜೊತೆಗೆ ಆಂಬುಲೆನ್ಸ್ ಸಂಪೂರ್ಣ ಗರ್ಭಿಣಿ ಮತ್ತು ನವಜಾತ ಶಿಶು ಸಂರಕ್ಷಣೆಗಿರುವ ಸರ್ಕಾರದ ಉಚಿತ ಸೇವೆಗಳ ಸದುಪಯೋಗ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 1-0-4 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಾಡ್ತೀನಿ. ಟೀಚರ್ ಅಮ್ಮ, ನನ್ ಮಗನ ಗಮನಿಸಿದ್ಯಾ, ಇತ್ತೀಚೆಗೆ ಸಣ್ಣ ಕೃಷಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಖ್ಯ ನೀರಿನ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿರೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ, ಸ್ವಚ್ಛ, ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಕೇಳಿದರೆ ಗಮನಿಸಿ, ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಪ್ರಸಾರ ಮಾಡಲಾಗುವುದು. ಈಗ ತಜ್ಞವಾಣಿ. ಇಂದಿನ ತಜ್ಞವಾಣಿಯಲ್ಲಿ ಕೀಟಗಳ ಹಾವಳಿಗೆ ಹವಾಮಾನದ ಸಂಬಂಧ, ಈ ಕುರಿತು ಸುಶೀಲಾ ನಾಗೇಗೌಡ ಅವರೊಂದಿಗೆ ಈಗ ಕೇಳೋಣ ಸಂದರ್ಶನವನ್ನು. ನಮ್ಮ ರೈತರು ಯಾವುದೇ ಬೆಳೆ ಬೆಳೆಯಲಿ ಇತ್ತೀಚಿನ ದಿವಸದಲ್ಲಿ ಈ ಕೀಟಗಳ ಬಗ್ಗೆ ಸಾಕಷ್ಟು ಆಗ್ತದೆ. ಈ ಕೀಟಗಳ ಒಂದು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇತ್ತೀಚಿನ ಸಮಗ್ರ ಹತೋಟಿ ಕ್ರಮಗಳನ್ನು ಅನುಸರಿಸಬೇಕು. ಅದನ್ನು ಸಾಕಷ್ಟು ಒಂದು ಕ್ರಮಗಳನ್ನ ಅದರಲ್ಲಿ ಸೇರಿಸಿರ್ತೀವಿ. ಇದೆಲ್ಲ ಈ ಕೀಟಗಳ ಒಂದು ಬಾಧೆ ಅಂದ್ರೆ ನಮ್ಮ ಹವಾಮಾನಕ್ಕೂ ಸಾಕಷ್ಟು ಒಂದು ನೇರವಾದ ಸಂಬಂಧ ಇರೋದು ನೋಡ್ತಾ ಇರ್ತೀವಿ ಅಂತ ವಿಜ್ಞಾನಿ ಹೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತು ನಾವು ಈ ಕೀಟಗಳ ಹಾವಳಿಗೆ ಮತ್ತು ನಮ್ಮ ಹವಾಮಾನಕ್ಕೆ ಯಾವ ರೀತಿ ಒಂದು ಸಂಬಂಧ ಅದ ಅನ್ನೋದಕ್ಕಾಗಿ ಚರ್ಚೆ ಮಾಡಿದಕ್ಕೆ ಒಂದು ಹೆಚ್ಚಿನ ಮಾಹಿತಿ ಮಾಡಿಕೊಳ್ಬೇಕು ಅನ್ನೋದು ಸುಶೀಲಾ ನಾಗೇಗೌಡ ಮಾಹಿತಿ ಮಾಡಿಕೊಳ್ಬೇಕು. ನಮಸ್ಕಾರ ಸುಶೀಲಾ. ನಮಸ್ಕಾರ ಕುಲಕರ್ಣಿ ಅವರು. ನೋಡಿದ್ರೆ ಈ ಹವಾಮಾನಕ್ಕೆ ಮತ್ತೆ ಕೀಟಗಳ ಒಂದು ಹಾವಳಿ ನಮ್ಮ ಬೇರೆ ಬೇರೆ ಬೆಳೆಗಳ ಮೇಲೆ ಆಗ್ತಾ ಇದೆ, ಯಾವ ರೀತಿ ಒಂದು ಸಂಬಂಧ? ಇದು ಹವಾಮಾನ ಈಗ ನಮ್ ವರ್ಷ ಇಡೀ ಹೆಂಗ ಹವಾಮಾನ ಬದಲಾಗ್ತಾ ಹೋಗ್ತದೆ ನಿಸರ್ಗದಲ್ಲಿ, ಅದೇ ತರ ಕೀಟಗಳ ಹಾವಳಿನೂ ಬದಲಾಗ್ತಾ ಹೋಗ್ತದೆ, ಅದೇ ತರ ಇದನ್ನು ಬದಲಾಗ್ತಾ ಹೋಗ್ತದೆ. ಹಂಗ ಬೆಕ್ಕದಾಗ ಒಂದೊಂದ್ಸಲ ಜಾಸ್ತಿ ಇರ್ತಾವ ಹವಾಮಾನ, ತಮ್ಮ ಅನುಕೂಲ ಇದ್ದಾಗ ಜಾಸ್ತಿ ಇರುತ್ತೆ ಕೀಟಗಳ ಹಾವಳಿ, ಈ ಪ್ರತಿಕೂಲ ಇದ್ದಾಗ ಕಡಿಮೆ ಇರ್ತಾವ. ನಮ್ಮ ಅನುಕೂಲ ಇದ್ದಾಗ ಜಾಸ್ತಿ ಇದರಲ್ಲಿ ಬೆಳಿತಾವ. ಈ ಹವಾಮಾನದಲ್ಲಿ ಬಹಳಷ್ಟು ಅಂಶಗಳು ಇರುತ್ತೆ, ಅದಕ್ಕೆ ಕೀಟಗಳು ಹಾಳೋದು ನಮ್ಗೆ ಸಂಬಂಧಪಟ್ಟ ಅಂದ್ರೆ ಮುಖ್ಯವಾಗಿ ಏನಾದ್ರೂ ವಿಷಾಂಶ ಏನಾದ್ರು ಮಳೆ ಮಳೆ ಇದ್ದು ಜಾಸ್ತಿ ಇದು ಇರ್ತಾವ, ಮಳೆ ಕೀಟಗಳು ಜಾಸ್ತಿ ಬರ್ತವೆ, ಅದರಂಗೆ ತೇವಾಂಶ ಮತ್ತು ಗಾಳಿ. ಸೊ ಇವೆಲ್ಲ ಏನಂದ್ರೆ ಇವೆಲ್ಲ ಕೀಟಗಳ ಜೀವನ ಚರಿತ್ರ ಮೇಲೆ ಅವು ಅಡ್ಡ ಉಂಟು ಮಾಡ್ತಾವೆ, ಜೀವನ ಚರಿತ್ರ ಮೇಲೆ. ಈ ಕೀಟಗಳ ಜೀವನ ಚರಿತ್ರೆ ಅಂದ್ರೆ ಕೀಟಗಳ ಜೀವನ ಚರಿತ್ರೆಗೆ 4 ಹಂತಗಳು ಇರ್ತವೆ. ಇದರಲ್ಲಿ ಮೊದ್ಲೇನಂದ್ರೆ ತತ್ತಿ ಬರ್ತದೆ, ಈ ಪತ್ತಿ ಒಂದು 3-4 ದಿವಸ ತನಕ ಇರ್ತದೆ. ಆಮೇಲೆ ಈ ತತ್ತಿ ಒಳಗಿಂದ ನಮ್ಗೊಂದು ಮರಿಹುಳು ಅಂತ ಬರ್ತದೆ. ಈ ಹುಳಗಳಿಂದ ಇವು ಒಂದು 15-20 ದಿವಸ ಅಂತ ಇರ್ತಾವ. ಈ ಹುಳಗಳು ಏನಂದ್ರೆ ನಮ್ಗೆ ಹೆಚ್ಚು ಬೆಳೆಯನ್ನು ನಾಶ ಮಾಡ್ತೀವಿ. ಆಮೇಲೆ ಇದಾದ ತಕ್ಷಣ ಕೋಶಾವಸ್ಥೆಲಿ ಹೋಗ್ತಾ ಆ ಕೋಶಾವಸ್ಥೆಲಿ ಇದ್ದಾಗ ಅದು ಯಾವುದೇ ಚಟುವಟಿಕೆ ಇರೋದಿಲ್ಲ, ಮಣ್ಣಿನಲ್ಲಿ ಇರ್ತದೆ. ಕರೆಕ್ಟ್ ವಾತಾವರಣ ಬೇಕಾದ ವಾತಾವರಣ ಬರೋ ತನಕ ಅದ್ ಕೋಶಾವಸ್ಥೆಲಿ ಇರ್ತದೆ. ಈಗ ಮಳೆ ಬಂದ ತಕ್ಷಣ ಹೊರಗ್ ಬರ್ತದೆ, ಹಂಗ ಅಲ್ಲಿ ತನಕ ಹೊರಗ್ ಬರ್ತದೆ. ಪತಂಗಗಳು ಮೊದಲು ಹೊರಗೆ ಬಂದ ತಕ್ಷಣ ಬೆಳೆಗಳನ್ನು ಹುಡುಕ್ತವೆ. ತಮಗೆ ಆಹಾರ ಬೇಕು ಹೊರಗೆ ಬಂದ ತಕ್ಷಣ ಪತಂಗಗಳಿಗೆ ಆಹಾರ ಬೇಕು. ಅಂದ್ರೆ ಬೆಳೆಗಳು ಇರ್ಲಿಲ್ಲ ಅಂತಂದ್ರೆ ಕಳೆಗಳ ಮೇಲೆ ಹೋಗ್ತವೆ. ಕಳೆಗಳ ಮೇಲೆ ತಮ್ಮ ತಟ್ಟಿ ಇಟ್ಟು ಅದ್ರ ಮೇಲೆ ತಿಂತ ಅದ್ರ ಮೇಲೆ ಶುರು ಮಾಡ್ತವೆ ಜೀವನ. ಬೆಳೆ ಬರುತ್ತೆ ಅಂತ ಅದ್ರ ಮೇಲೆ ಇರ್ತಾವೆ. ಆಮೇಲೆ ಬೆಳೆ ಬಂದ ತಕ್ಷಣ ಪತಂಗಗಳು ಸೂಕ್ತವಾದ ವಾತಾವರಣ ಅಂದ್ರೆ ಹೆಚ್ಚಾಗಿ ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಸಣ್ಣ ಮಳೆ ಬರ್ತದೆ ಮತ್ತು ಆಮೇಲೆ ಸಣ್ಣ ಮಳೆಗಳು ಆಮೇಲೆ ಹೆಚ್ಚು ತತ್ತಿ ಇಂತಹ ಸಮಯದಲ್ಲಿ ಏನಂದ್ರೆ ಹೆಚ್ಚು ತತ್ತಿಗಳು ಇರ್ತವೆ. ಜಾಸ್ತಿ ತತ್ತಿಗಳಿರ್ತವೆ. ಸಾಮಾನ್ಯವಾಗಿ ಹತ್ತಿ ಇದು ಕಾಯ್ಕೊರ್ಕೊಳ ಅಂದ್ರೆ 200 ರನ್ ಇರ್ತದೆ ತತ್ತಿ. ಈಗಿಂತ ವಾತಾವರಣ ಚಲೋವಾದ ತಂಪಾದ ವಾತಾವರಣ ಬಂದಾಗ ಏನಂದ್ರೆ 500-1500 ತನಕ ಹೆಚ್ಚಾಗ್ತದೆ ತತ್ತಿ. ಆಮೇಲೆ ಬರೀ ತತ್ತಿ ಇಡೋದು ಅಷ್ಟೇ ಅಲ್ಲ, ಇಂತ ಟೈಮ್ ನಾಗ ಏನಂದ್ರೆ ತತ್ತಿಗಳಿಂದ ಎಲ್ಲ ಮರಿಹುಳುಗಳು ಹೊರಗೆ ಬರ್ತವೆ. ಸಾಮಾನ್ಯವಾಗಿ ಎಷ್ಟು ಇರ್ತದ್ರಿ? ಜಾಸ್ತಿ ಉಷ್ಣಾಂಶ ಇತ್ತಂದ್ರೆ ಸತ್ತೋಗ್ತಾವ. ಚಲೋ ವಾತಾವರಣ ಇತ್ತಂದ್ರೆ ಎಲ್ಲ ಹುಳುಗಳು ಹೊರಗೆ ಬರ್ತವೆ. 90% ಬರ್ತಾವೆ ಚಲೋ ವಾತಾವರಣ ಇತ್ತಂದ್ರೆ. ಜೀವನ ಚಕ್ರ ಯಾವುದೇ ಸಮಸ್ಯೆ ಮಳೆ ಹಾಗೂ ಕೀಟಕ್ಕೆ ಯಾವ್ದು ಸಮಸ್ಯೆ? ಈಗ ಸಣ್ಣ ನೀವು ತುಂತುರು ಮಳೆ, ಸಣ್ಣ ಜಿಡಿ ಜಿಡಿ ಮಳೆ ಬರುತ್ತಲ್ಲ, ಅಥವಾ ಮಳೆಗಾಲದಲ್ಲಿ ಸರಾಸರಿಗಿಂತ ಕಡಿಮೆ ಮಳೆ ಇತ್ತು, ಹಾಗೂ ನವೆಂಬರ್ ತಿಂಗಳಲ್ಲಿ ಅಕಾಲಿಕವಾಗಿ ಬೀಳುವ ಮಳೆಗಳಿಂದ ಇದರಿಂದ ಏನಾಗುತ್ತೆ, ಕೀಟದ ಚಟುವಟಿಕೆ ಜಾಸ್ತಿ ಆಗುತ್ತೆ. ತೀವ್ರಗೊಂಡು ಅವಾಗ ಜಾಸ್ತಿ ಮೊಟ್ಟೆ ಇಟ್ಟು ನಮ್ಗೆ ಹಾನಿ ಜಾಸ್ತಿ ಆಗ್ತದೆ ಈ ತರ ಮಳೆ ಬಂತಂದ್ರೆ. ಮಳೆ ಆಯ್ತು ಅಂತಂದ್ರೆ ಕೀಟಗಳು ಬಾರಿ ಹೆಚ್ಚು ಆಗ್ತದೆ. ಸರಾಸರಿ ಮಳೆ ಕಡಿಮೆ ಆಗುತ್ತೆ. ಆಮೇಲೆ ಮುಂಗಾರಿ ಮಳೆ ಒಂದ್ವೇಳೆ ಸಾಮಾನ್ಯ ಮಳೆಗಿಂತ ಜಾಸ್ತಿ ಆಗಿ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಸಾಮಾನ್ಯ ಮಳೆಗಿಂತ ಕಡಿಮೆ ಆದಲ್ಲಿ ಅವಾಗ ಕೂಡ ನಾವು ಕೀಟಬಾಧೆಯನ್ನು ಕಡಿಮೆ ಆಗೋದನ್ನು ಮುಂಗಾರಿ ಮಳೆ ಸಾಮಾನ್ಯ ಮಳೆಗಿಂತ ಜಾಸ್ತಿ ಆಗಬೇಕು. ಅಕ್ಟೋಬರ್ ತಿಂಗಳಲ್ಲಿ ಸಾಮಾನ್ಯ ಮಳೆಗಿಂತ ಕಡಿಮೆ ಕಡಿಮೆ ಇದೆಲ್ಲ ಸಂಶೋಧನೆಯಿಂದ ತಿಳಿದು ಈ ಕೀಟಗಳು ಹೆಚ್ಚಾಗ್ತದೆ ಅಂತೇಳಿ ನಮ್ಮ ರೈತರು ಯಾವ ರೀತಿ ತಿಳ್ಕೊಳ್ಳೋಕೆ ಸಾಧ್ಯ? ಇದನ್ನ ತಿಳ್ಕೊಬೇಕಂತಂದ್ರೆ ಇದಕ್ಕೆ ಏನಂದ್ರೆ ನಮ್ಗೆ ಒಂದು ಮೌನಕ ಬೆಳೆಗಳಂತ ಇರ್ತವೆ. ಸೊ ಈ ಮೌನಕ ಬೆಳೆಗಳಿಂದ ನಾವು ಇದು ಕೀಟದ ಮುನ್ಸೂಚನೆಯನ್ನು ತಿಳಿಬಹುದು. ಈಗ ಅದರಲ್ಲಿ ಹೆಚ್ಚಾಗಿತ್ತು ಕ್ಲೀನ್ ಆಗಿತ್ತು ಇದರಿಂದ ತಿಳ್ಕೊಬಹುದು. ನಾವು ಮೌನಕ ಬೆಳೆಗಳು ಅದನ್ನ ನೋಡಿ ನಾವು ಹೇಳ್ಬೋದು ಈಗ ಹೆಚ್ಚಾಗಿತ್ತು ಈ ಕೀಟ ಹೆಚ್ಚು ಹೆಚ್ಚು ಬರುತ್ತೆ ಕಡಿಮೆ ಆಗಿದೆ. ಇದರಿಂದ ನಾವು ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ಇದೇನಂದ್ರೆ ಬರೀ ನಮ್ಗೆ ಮುನ್ಸೂಚನೆ ಕೊಡುತ್ತೆ ಅಷ್ಟೇ. ಯಾವಾಗ ನಮ್ಗೆ ಮೌಕ ಬೆಲೆ ಜಾಸ್ತಿ ಬೀಳ್ತಾವ ಅವಾಗ ಜಾಸ್ತಿ ಆಗ್ತವೆ ಅಂತ ಅರ್ಥ ನಮ್ಗೆ. ಅವಾಗ ನಾವು ಏನಂದ್ರೆ ಬರೀ ನಾವು ಹೆಂಗ್ ಇದು ಒಂದು ಕಂಟ್ರೋಲ್ ಮೆಜರ್ಸ್ ನಿಯಂತ್ರಣ ಮಾಡ್ಬೋದು ಸಂಜೆ ಇರ್ಲಿಕ್ಕೆ ಒಂದು ಇದು ನಮ್ಗೆ ಮಾಡ್ಕೋಬಹುದು. ಈಗ ಜಾಸ್ತಿ ಆಗುತ್ತೆ ಪತಂಗ ಕೀಟದ್ದು ಸಜ್ಜ ಆಗ್ಲಿಕ್ಕೆ ನಮ್ಗೆ ಇದೊಂದು ಟೈಮ್ ಸಿಗುತ್ತೆ. ಅಕಾಲಿಕವಾಗಿ ಬೆಳೆ ಬೆಳೆಯಿಂದ ಕೀಟ ಚಟುವಟಿಕೆ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಅಂತಾರೆ? ಹಿಂದಕ್ಕೆ ಅವಧಿ ಆಗುತ್ತೆ ಇಂತಹ ಪರಿಸ್ಥಿತಿ ಹಿಂದಕ್ಕೆ ನಮ್ಮ ರೈತರು ಬಹಳಷ್ಟು ಅನುಭವಿಸಿದ್ದಾರೆ. ಸೊ ಉದಾಹರಣೆಗೆ ಏನಂದ್ರೆ 1986 87 ಮತ್ತೆ 1997 ಹಾಗೂ 98 ಈ ಎಲ್ಲ ವರ್ಷದಲ್ಲಿ ಇಂತಹ ಅಕಾಲಿಕ ಮಳೆಯಿಂದ ರೈತರು ಬಹಳಷ್ಟು ಬೆಳೆ ಹಾನಿಯನ್ನು ಅನುಭವಿಸಿದ್ದಾರೆ. ಏನಂದ್ರೆ 92-93 ಸಾಲಿನಲ್ಲಿ ಈ ಏರುಪೇರಾದ ಹವಾಮಾನದ ಪರಿಸ್ಥಿತಿ ಏನಂದ್ರೆ ಈ ಸಂಖ್ಯಾಭಿವೃದ್ಧಿ ಎಷ್ಟಂದ್ರೆ 66% ಕಡಿಮೆಯಾಗಿದೆ. ಅದೇ ರೀತಿ 97-98 ಶೇಕಡ 56% ಹೆಚ್ಚಾಗಿದೆ ಸಂಖ್ಯಾಭಿವೃದ್ಧಿ. ಇನ್ನು ಅನುಕೂಲವಾದ ವಾತಾವರಣ ಇರ್ಲಿಲ್ಲ ಅಂದ್ರೆ ಪತಂಗಗಳು ಏನಂದ್ರೆ ಹೆಚ್ಚಾಗಿ ಅವು ವಲಸೆ ಹೋಗುತ್ತವೆ. ತಮ್ಗೆ ಅನುಕೂಲವಾದ ವಾತಾವರಣ ಹುಡ್ಕೊಂತ ಹೋಗ್ತಾವೆ. ಚಿ ತಂಪಾಗಿತ್ತಂದ್ರೆ ಅಲ್ಲಿ ಅವ್ರು ಕೈದು ಇರ್ಲಿಕ್ಕೆ ಆಗಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತಾವೆ. ತಂಪು ಜಾಸ್ತಿ ಇದ್ದಲ್ಲೂ ಕರೀತಾವಿಲ್ಲ. ಬಲೆಗಳಲ್ಲಿ ಬಂದ್ ಬೀಳ್ತಾವಲ್ಲ ಯಾವ್ದಾರು ಅಕಸ್ಮಿಕವಾಗಿ ಬಂದ್ ಬಿಟ್ಟಿದ್ರೆ ನಮ್ಮಲ್ಲಿ ಮೊದ್ಲಿಂದ ಗೊತ್ತಿರುತ್ತೆ ನಮ್ಗೆ ನಮ್ಮ ಹೊಲದಲ್ಲಿ ಇರ್ಲಿಲ್ಲ. ಹೊರಗಡೆಯಿಂದ ಬಂದಿದೆ ಅಂತ ಮುಖ್ಯ ಬೆಲೆ ಅಂತಂದ್ರೆ ತೊಗರಿ. ಬರುವಂತ ಸ್ವಲ್ಪ ಕೀಟಗಳ ಬಗ್ಗೆ ಚರ್ಚೆ ಮಾಡಿ ಸ್ವಲ್ಪ. ನಮ್ಮ ಭಾಗದಲ್ಲಿ ಮುಖ್ಯ ಬೆಳೆ ತೊಗರಿ ಅಂತ ಹೇಳಿ ಇದಕ್ಕೆ 108 ಕೀಟಗಳು ಬರ್ತವೆ. ಅದರ ಮುಖ್ಯವಾದ ಏನಂದ್ರೆ ಕಾಯಿ ಕುರುಕೊಂಡು ವೈಜ್ಞಾನಿಕವಾಗಿ ಇದು ಏನಂದ್ರೆ ಈ ಕೀಟವು 181 ಜಾತಿ ಸಸ್ಯಗಳ ಮೇಲೆ ಇದು ಒಂದು ಹೊಂದುತ್ತೆ. ಇದ್ರ ಮುಖ್ಯವಾದ ಅಂದ್ರೆ ತೊಗರಿ, ಕಡ್ಲೆ, ಹತ್ತಿ, ಸೂರ್ಯಕಾಂತಿ ಇವು ಮುಖ್ಯವಾದವು. ಸೊ ಇದರಿಂದ ಬೆಳೆಗಳಲ್ಲಿ ಇದು ಕಳೆಗಳ ಮೇಲೂ ಆಶ್ರಯ ಕೊಡುತ್ತೆ ಬೆಳೆಯಿಂದ. ಇದು ಮುಖ್ಯವಾದ ಕಳೆಗಳಂದ್ರೆ ಇದು ಮದ್ದುಮಿಕೆ, ಮುಳ್ಳಿನ ಗಿಡ, ಸೊ ಈ ತರ ಇನ್ನೂ ಅನೇಕ ಗಿಡಗಳು ಇದಾವೆ ಕಳೆಗಳ ಮೇಲೆ ಇರುತ್ತೆ. ಈಗ ಇದು ವಿವಿಧ ಕಳೆ ಹಾಗೂ ಬೆಳೆಗಳ ಮೇಲೆ ಆಶ್ರಯಿಸಿ ಇದು ಒಂದು ಯಾವುದೇ ಆಹಾರದ ಕೊರತೆ ಇಲ್ಲದನ್ನ ಇದು ವರ್ಷವಿಡೀ ಬರ್ತದೆ. ಬೇರೆ ಬೇರೆ ಬೆಳೆಗಿಂತ ತೊಗರಿ ಮೇಲೆ ಯಾಕೆ ಹೆಚ್ಚು ಹಾನಿ ಮಾಡ್ತದೆ? ತೊಗರಿ ಮೇಲೆ ಯಾಕೆ ಜಾಸ್ತಿ ಹಾನಿ ಮಾಡ್ತಂದ್ರೆ ಇದು ತೊಗರಿ ಮೇಲೆ ಬಹಳ ಇಷ್ಟ ಪಡ್ತೇವೆ. ಈಗ ನಾವ್ ಹೆಂಗ್ ಒಂದು ಆಹಾರನ ಬಹಳ ಇಷ್ಟ ಪಟ್ಟು ಬಹಳ ಇದು ಮಾಡ್ತೀವಿ, ನಾಲ್ಕೈದು ಇಟ್ಟಾಗ ಬೆಳೆಗಳು ಇಟ್ಟಾಗಿದ್ದು ತೊಗರಿ ಅಂದ್ರೆ ಬಹಳ ಇಷ್ಟ. ಹಂಗಾಗಿ ಇದು ತೊಗರಿ ಮೇಲೆ ಬಹಳ ಇದು ಮಾಡಿ ಇದು ಅದ್ರ ಮೇಲೆ ಬಹಳ ಬೇಕಾಯ್ತು ಬೆಳೆ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಈಗ ಕರೆಕ್ಟ್ ತೊಗರಿ ಹೂ ಬಿಡುವ ಟೈಮ್ಗೆ ಮತ್ತೆ ಕಾಯಿ ಕೊಟ್ಟ ಹಣ್ಣು ಬರ್ತಾರೆ ಅಕ್ಟೋಬರ್ ತಿಂಗಳು. ಈ ಕೀಟವು ಆ ಟೈಮ್ನಲ್ಲಿ ಬಹಳ ಗಣ್ಯ ಸಂಖ್ಯೆಯಲ್ಲಿ ಅವಾಗ ಕಂಡು ಬರ್ತದೆ. ಆಮೇಲೆ ಅವಾಗ ವಿಶೇಷವಾಗಿ ಇದೇನಂದ್ರೆ ಗುಲ್ಬರ್ಗ ರೈತರಿಗೆ ಇದು ಈ ಕೀಟವನ್ನು ಶಾಪವಾಗಿ ಕಂಡುಬರ್ತದೆ. ಹುಳ ಅಂತ ಇದೆ ಕಾಯಿ ಕೊಡ್ಕೊಳ್ಳೋದು ಮೇನ್. ಸಾಮಾನ್ಯವಾಗಿ ಇದು 5-7 ಸಂತತಿ ಬರ್ತದೆ. ಆಮೇಲೆ ಚಲೋ ಅನುಕೂಲವಾದ ಗಿಡದಾಗ ಏನಂದ್ರೆ ಒಂದೊಂದ್ ಗಿಡಕ್ಕೂ ಈ ಹುಳಗಳು 20-25 ತನಕ ಮುಟ್ಟಿವೆ. ಚಲೋ ವಾತಾವರಣ. ಈ ತೊಗರಿಕಾಯಿ ಕೊರಕ ಕೀಟಕ್ಕೆ ಋತುಮಾನ ಚಟುವಟಿಕೆ ಬಗ್ಗೆ ಸ್ವಲ್ಪ ಈಗ ಏನಂದ್ರೆ ಇದು ಇದರ ವಿವರವಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಮುಂಗಾರು ಮಳೆ ಬಂದ ತಕ್ಷಣ ಈಗ ಕಂಡು ಬರೋ ಗಿಲತೀಸ್ ಮುಂಗಾರು ಮಳೆ ಬಂದ ತಕ್ಷಣ ಬರ್ತೈತ್ರಿ ಗಿಲತೀಸ್. ಇದು ಕೀಡೆ ಏನಂದ್ರೆ ಕೋಶದಿಂದ ಹೊರಗೆ ಬರ್ತದೆ, ಅಲ್ಲಿಂದ ಶುರು ಆಗ್ತದೆ. ಈಗ ಅಲ್ಲಿಂದ ಶುರು ಆದಿದ್ದು ಒಂದು ವರ್ಷ ಪೂರ್ತಿ ಇರುತ್ತದೆ. ಮುಂಗಾರು ಬೆಳೆ ಬಂದ ತಕ್ಷಣ ಶುರು ಆದದ್ದು ನಡೀತಾನೆ ಇರ್ತದೆ. ಮೊದ್ಲೇನಂದ್ರೆ ಇದು ಫಸ್ಟ್ ಅವಾಗ ತೊಗರಿ ಇರಂಗಿಲ್ಲ ಮಳೆ ಬಂದ ತಕ್ಷಣ, ಅವಾಗ ಕಳೆಗಳು ಇರ್ತಾವ. ಆ ಕಳೆಗಳ ಮೇಲೆ ಅಂದ್ರೆ ಒಂದೆರಡು ಸಂತತಿ ಮುಗಿಸ್ತದೆ, ಅದ್ರ ಮೇಲೆ ಮುಗಿಸ್ತದೆ. ಅಲ್ಲಿ ಮುಗಿಸಿದ ತಕ್ಷಣ ನೆಕ್ಸ್ಟ್ ಬರೋದೇನಂದ್ರೆ ಅವಾಗ ಒಂದು ಜೋಳ ಬರ್ತಾವ, ಜೋಳ ಶೇಂಗಾ, ಹೆಸರು ಇರ್ತಾವ, ಸೂರ್ಯಕಾಂತಿ ಈ ಬೆಳೆಗಳು ಇರ್ತಾವ. ಶುರು ಮಾಡ್ತೈತಿ ಅದ್ರ ಮೇಲೆ ಮೇಲೆ ತತ್ತಿ ಇರ್ತೈತಿ, ಅಲ್ಲಿ ಶುರು ಮಾಡ್ತೈತಿ ನಮ್ಮ ಜೀವನ. ಅದಾದ ತಕ್ಷಣ ಅವಾಗ ಬೇಗ ಮಾಡುವ ತೊಗರಿ ಬರ್ತಾವೆ ತಳಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ. ಆ ಟೈಮಿಗೆ ಅದು ಹೂ ಬಿಡೋ ಟೈಮಿಗೆ ತೊಗರಿಗೆ ಬರ್ತದೆ, ಮತ್ತೆ ತೊಗರಿಗೆ ಬರ್ತೈತೆ ಆಮೇಲೆ. ಆಮೇಲೆ ಈಗ ಏನಾಗುತ್ತೆ, ತೊಗರಿ ಮುಗಿದ ತಕ್ಷಣ ಆಮೇಲೆ ಜನವರಿ ಲೇಟ್ ಕೊನೆ ಬಿಡೋ ಹಿಂಗಾರು ಜೋಳ ಬರ್ತದೆ, ಮತ್ತೆ ಹಿಂಗಾರು ಜೋಳ. ಅವಾಗ ಏನಂದ್ರೆ ಮತ್ತೆ ಜೋಳ ಹೋಗ್ತೈತೆ. ಸೊ ಈಗ ಇವೆರಡು ತೊಗರಿ ಹಾಗೂ ಕಡಲೆ ಅಲ್ಲದೆ ಮತ್ತೆ ಇವೆರಡರ ಮೇಲೆ ಮುಗಿಸ್ತೈತಲ್ಲ ಜನವರಿ ತಿಂಗಳ ತಕ್ಷಣ. ಅವಾಗ ಸ್ವಲ್ಪ ಇದ್ರದ್ದು ಬೆಳವಣಿಗೆ ಸಕ್ಕಂತಿದಾಗ್ತದೆ, ಯಾಕಂದ್ರೆ ಅವಾಗ ಯಾವ ಬೆಳೆ ಬರುತ್ತೆ. ಸೊ ಆ ಟೈಮ್ ಏನಂದ್ರೆ ಇದು ಹವಾಮಾನ ವಿಪರೀತ ಪ್ರತಿಕೂಲ ಆದ ತಕ್ಷಣ ಏನಂದ್ರೆ ಕೋಶಾವಸ್ಥೆಗೆ ಹೋಗ್ಬಿಡ್ತದೆ. ಮತ್ತೆ ಮುಂದಿನ ಮುಂಗಾರು ಮಳೆ ತಂತ ಅದು ಈ ರೀತಿ ಇದನ್ನು ವರ್ಷ ಬಾರೆ ಮಾಡ್ತೇವೆ, ಚಟುವಟಿಕೆ ಮಾಡ್ತೇವೆ, ನಮ್ಮ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇದು ಹತೋಟಿ ಮಾಡಿದ್ರೆ ಹಂಗ್ ಮಾಡಿದ್ರೆ ಇದು ಅವ್ನು ಸಾಧ್ಯವಿಲ್ಲ. ವರ್ಷವಿಡೀ ಇದ್ರು ಎಲ್ಲ ಬೆಳೆಗಳ ಮೇಲೆ ಇದ್ರು ನಿಸರ್ಗದಲ್ಲಿ ಇದನ್ನು ಪ್ರತಿರೋಧಿಸ್ತದೆ ಬೆಳೆಗಳು ಕೆಲಸ ಮಾಡ್ತದೆ. ನಾವು ಅಷ್ಟೇ ಮಾಡ್ಲಿಕ್ಕೆ ರೈತರು ಬರೀ ಇದು ಮಾಡ್ಬೇಕಂತ ಏನಿಲ್ಲ, ನಿಸರ್ಗನೂ ತನ್ನ ಕೆಲಸ ಮಾಡ್ತಾನೆ ಇರ್ತಿತ್ತು. ನಿಸರ್ಗ ಹೆಂಗ್ ಮಾಡುತ್ತಂದ್ರೆ ಈಗ ಅನುಕೂಲ ರಿಲೇಟಿವ್ಸ್ಗಿದು ಹಲವಾರು ಅನುಕೂಲದ ಕೆಲಸದಿಂದ ತನ್ನ ಸಂಖ್ಯೆಯನ್ನು ವೃದ್ಧಿ ಮಾಡ್ತದೆ. ಹಾಗೆ ನಿಸರ್ಗ ಹೆಂಗಿದು ಮಾಡಿಕೊಂಡ್ರೆ ಈಗ ಯಾವ್ದು ಪತಂಗ ತತ್ವಗಳ ನೀಟಾಗಿ ಹಲವಾರು ಕಾರಣಗಳಿಂದ ಅದು ನಾಶವಾಗ್ತದೆ ತಾನೇ ನಿಸರ್ಗದಲ್ಲಿ. ಉದಾಹರಣೆಗೆ ಏನಂದ್ರೆ ಬಿಸಿಲು ಅಥವಾ ಉಷ್ಣತೆ ಜಾಸ್ತಿ ಆದಾಗ ಅವಾಗ ಏನಂದ್ರೆ ತತ್ತಿಗಳಿಂದ ಇದು ಭ್ರೂಣ ಅಂತ ಇರ್ತದೆ, ಭ್ರೂಣನ ಹೋಗ್ಬಿಡ್ತೈತೆ ಅವಾಗ ಜಾಸ್ತಿ ಬಿಸಿಲು ತೆಗೆದಿದ್ದಾಗ. ಆಮೇಲೆ ಒಂದೊಂದ್ಸಲ ಅಕಸ್ಮಾತವಾಗಿ ಜಾಸ್ತಿ ಮಳೆ ಬಂತಂದ್ರೆ ಅವು ತತ್ತಿಗಳು ಹರಿದೋಗೋ ಕಾರಣ ಇರ್ತಾವ, ಮರಿಗಳು ಬಂದ ತಕ್ಷಣ ಹರಿದೋಗ್ಬಿಡ್ತಾವ. ಹೊರಗ್ ಬಂದ ತಕ್ಷಣ ಜಾಸ್ತಿ ಮಳೆ ಬಂತಂದ್ರೆ ಎಡೆಗಳನ್ನ ನಿಂದ್ರಂಗಿಲ್ಲ ಇವು ಹುಳಗಳು. ಸೊ ಹೀಗಾಗಿ ನಿಸರ್ಗದಲ್ಲಿ ಏನಂದ್ರೆ ಅಪ್ಸರ ಮಳೆ ಬಂತಂದ್ರೆ ಇವೆಲ್ಲ ತೊಳ್ಕೊಂಡು ಹೋಗಿ ನಾಶ ಹೋಗ್ಬಿಡ್ತಾವ ಅಲ್ಲೇ ಮೊದ್ಲೇ. ತೊಗರಿ ಬೆಳೆಯಲ್ಲಿ ಹವಾಮಾನ ಕನ್ಸರ್ವಾಗಿ ಕೀಟ ಬಾರಿ ಬಗ್ಗೆ ತಿಳಿಸ್ಕೊತಾರೆ. ಈ ಹತ್ತಿಯಲ್ಲಿ ಏನಂದ್ರೆ ಈಗ ಹೆಚ್ಚಾಗಿ ಈಗ ತುಂಬಾ ಒಣ ವಾತಾವರಣ ಮತ್ತು ಒಣ ಮಗ ಇದ್ದಾಗ ಈಗ ಎರಡ್ ಹುಳಗಳು ಬರ್ತಾವೆ, ನಮ್ಮ ಜಿಗಿ ಹುಳ ಅಂತ ಬರ್ತದೆ, ಹಸಿರು ಜಿಗಿ ಹುಳ ಅಂತ ಇರ್ತದೆ, ಆಮೇಲೆ ಶೀತಗಳು. ಇವೆರಡು ರಸ ಕೀರುವ ಯಾವಾಗ ಜಾಸ್ತಿ ಆಗ್ತಾವ ಅಂತಂದ್ರೆ ಯಾವಾಗ ನಮ್ಗೆ ಒಣ ಮಗ ಇರ್ತದಲ್ಲ ಒಣ ವಾತಾವರಣ ಇದ್ದಾಗ. ಸೊ ಅವಾಗ ಇವೆರಡು ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ. ಕಾಯಿ ಕೊಡಕ ಮತ್ತು ಬಾಧೆ ಯಾವಾಗ ಜಾಸ್ತಿ ಇರ್ತದೆ, ಇವೆರಡು ಕೀಟಗಳ ಬಾಧೆ ಯಾವಾಗ ಅಂದ್ರೆ ಮೋಡ ಕವಿದ ವಾತಾವರಣದಲ್ಲಿ ಯಾವಾಗ ಇವೆರಡು ಕೀಟಗಳು ಜಾಸ್ತಿ ಆಗ್ತವೆ. ಇಂತ ಸಮಯದಲ್ಲಿ ಏನಂದ್ರೆ ಈಗ ಸಂತಾನಾಭಿವೃದ್ಧಿ ಜಾಸ್ತಿ ಆಗ್ಬಿಟ್ಟು. ಸೊ ಒಂದು ಐದ್ನೂರಿಂದ ಹಿಡಿದು ಅವಾಗ ಹದಿನೈದು ನೂರ ತನಕ ತತ್ತಿ ಬಿಡ್ತಾವ ಒಂದು ಚಿಟ್ಟೆ. ಒಂಬತ್ತು ದಿವಸದಾಗೆ ತಮ್ಮ ಎಲ್ಲ ಇದು ಮುಗಿಸ್ಬಿಟ್ಟು ತತ್ತಿ ಇಡೋದನ್ನ ಒಂದು ಚಿಟ್ಟೆ ಐದ್ನೂರ ಸಾಮರ್ಥ್ಯ ಒಂದು ತತ್ತಿ ಪತಂಗ ಪತಂಗ ಸಸ್ಯಾಹಾರ ಮತ್ತೆ ಬಿಳಿ ಮನೆಗಳ ಬಾಧೆ ಈ ಹತ್ತು ಯಾವಾಗ ಜಾಸ್ತಿ ಆಗ್ತದೆ. ಸೊ ಇದ್ರ ಬಾಧೆ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ತಂಪಾದ ವಾತಾವರಣ ಹೆಚ್ಚಾಗಿ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಳಿ ಇರ್ತೈತೆ. ಚಳಿ ಇರ್ತಾಗಿ ಇವೆರಡು ಕೀಟಗಳು ಜಾಸ್ತಿ ಬರ್ತವೆ ಈಗ ಏನು ಆಮೇಲೆ ಬೆಳೆ ನೋವು. ಇದ್ರಿಂದ ಏನಾಗುತ್ತೆ ಅಂದ್ರೆ ಜಿಗಿ ಬೆಳೆಯಕ್ ಶುರು ಮಾಡ್ತೈತೆ. ಅವಾಗ ಯಾವಾಗ ಈ ತಂಪಾದ ಅಕ್ಟೋಬರ್ ನ ಯಾವಾಗ ತಂಪು ಜಾಸ್ತಿ ಇರುತ್ತಲ್ಲ ಅವಾಗ ಜಿಗಿ ಬೆಳೆತದೆ. ಈ ಜಿಗಿ ಬೆಳೆದ್ರಿಂದ ಏನಾಗುತ್ತೆ ಇದಕ್ಕೊಂದು ಗಟ್ಟಿ ಇದೆ ಶಿಲೀಂಧ್ರ ಬೆಳೆತದೆ. ಸೊ ಅದೊಂದು ರೋಗ. ಸೊ ಇದರಿಂದ ರೋಗ ಆದ ತಕ್ಷಣ ಆಮೇಲೆ ಏನಾಗುತ್ತೆ ಎಲೆ ಎಲ್ಲ ಕಪ್ಪಾಗಿ ಉದುರಕ್ ಶುರು ಮಾಡ್ತಾವೆ. ಪ್ರಮಾಣದೊಳಗೆ ಕೀಟನಾಶಕಗಳನ್ನ ಬಳಸ್ತಾ ಆಗಿನ ಕೀಟಗಳನ್ನು ನಿಯಂತ್ರಣ ಆಗ್ತದೆ. ಯಾಕಂತಂದ್ರೆ ಮೊದಲಿನ ಕಾಲದಾಗ ರೈತರು ಅಷ್ಟೊಂದು ಔಷಧ ಹೊಡಿತಿರ್ಲಿಲ್ಲ. ಅವಾಗ ಏನಂದ್ರೆ ನಿಸರ್ಗದಲ್ಲಿ ಅದು ಒಂಥರ ಇದು ನಮ್ಮ ಕೀಟಗಳನ್ನು ಒಂದು ಹತೋಟಿಯಲ್ಲಿ ಇರ್ತದೆ ನಿಸರ್ಗದಲ್ಲಿ. ಈಗ ಕೀಟಗಳಿಗೆ ಏನಂದ್ರೆ ಕೀಟಗಳ ಶತ್ರುಗಳೇ ಇರ್ತವೆ. ಮೊದ್ಲೇನಂದ್ರೆ ಪಕ್ಷಿಗಳು ಕೀಟಗಳ ರೋಗಾಣುಗಳು ಅದೇ ಎಲ್ಲ ತಾನೇ ಅದು ಕಂಟ್ರೋಲ್ ಮಾಡ್ತಿದ್ದವು. ಔಷಧನೇ ಹೊಡಿಬೇಕಂತ ಏನ್ ಇರ್ತಿದ್ದೆ, ಸ್ವಲ್ಪ ಹೊಡಿತಿದ್ರೆ ಯಾವ್ದಾದ್ರು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಈಗೇನಾಗ್ತದೆ ರೈತರು ಎಲ್ಲ ಜಾಸ್ತಿ ಇಳುವರಿ ಬೇಕಂತೇಳಿ ಒಮ್ಮೆ ಜಾಸ್ತಿ ಔಷಧ ಹೊಡಿತಾರೆ. ಔಷಧ ಹೊಡಿಬಿಡ್ತಾರೆ. ಈ ಔಷಧ ಹೊಡೆದ ತಕ್ಷಣ ಏನಾಗ್ತದೆ, ನಿಸರ್ಗದಲ್ಲಿ ಇರುವ ಅವೆಲ್ಲ ಶತ್ರುಗಳೆಲ್ಲ ಸತ್ತೋಗ್ಬಿಡ್ತಾವೆ. ಈಗ ಏನಾದ್ರೆ ಎಲ್ಲ ಸತ್ತೋದ ತಕ್ಷಣ ಏನಾಗ್ತದೆ, ಇರೋ ಕೀಟಗಳಿಗೆ ಏನಂದ್ರೆ ನಿರೋಧಕ ಶಕ್ತಿ ಬೆಳೆದ್ಬಿಡುತ್ತೆ. ಅದೇ ಒಂದೇ ಔಷಧನ ಎರಡ್ ಮೂರ್ ಸಲ ಹೊಡೆದ ತಕ್ಷಣ ಏನಾಗುತ್ತೆ, ಅದಕ್ಕೆ ಅದಂತ ತಡ್ಕೊಂಡ ಶಕ್ತಿ ಜಾಸ್ತಿ ಆಗುತ್ತೆ. ತಡ್ಕೊಂಡ ಶಕ್ತಿ ಜಾಸ್ತಿ ಆದ ತಕ್ಷಣ ಅದ್ ನೀವ್ ಎಷ್ಟು ಹೊಡೆದ್ರು ಅದಕ್ಕೆ ಏನು ಇದಾಗೋದಿಲ್ಲ. ಅದನ್ನ ಇದಾಗಿ ನಮ್ಗೀಗ ಕೀಟದ ಬಾಧೆ ಜಾಸ್ತಿ. ಕೀಟಗಳ ಹಾಳಿಗೆ ಮತ್ತು ಹವಾಮಾನಕ್ಕೆ ಯಾವ ರೀತಿ ಸಂಬಂಧ ಆಗ್ತದೆ ಅಂತ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಂತ ಸುಷ್ಮಾ ಅವರಿಗೆ ತಮ್ಮ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಿರಾಳವಾಗಿದೆ ಎಲ್ಲ, ಎಲ್ಲೆಲ್ಲೂ ಆನಂದ. ಎಂದಿನಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಶೋಭಕ ಮನೆಗೆ ಬಾರಪ್ಪ ರಜಣ ಬಾ. ಅಲ್ಲ ಏನಿದೆ, ಯಾಕೋ ಧ್ವನಿ ಹಿಡಿದು ಹೋಗಿದೆ. ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲ ಅಷ್ಟು. ಇನ್ನು ಶೋಭಕ್ ಏನ್ ಹೇಳ್ಬೇಕಮ್ಮ? ಹಂಗೇನಿಲ್ಲ, ಶೋಭಕ್ನ ಮನುಷ್ಯಳ ಇದ್ದಾಳಪ್ಪ ನೋಡು. ಅಲ್ಲ ರಜಣ, ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡು, ಮೆತ್ತಗ ಆಗ್ತದ. ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ. ಅದಕ್ಕೆ ತಿಳಿದ್ರೆ ಏನ್ ಹೇಳ್ತಾರೆ, ಚಿಂತೆ ಚಿತೆ ಇದ್ದಂಗ. ಹೌದು, ಖರೇ ಅದು. ಅಂತಂದ್ರೆ ಜೀವಂತ ಸುಡುತ್ತದಂತ. ಖರೇನೇ ಅದು. ಇಷ್ಟೆಲ್ಲ ಹೇಳ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ ಅಂದ್ರೂ ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಹೌದು ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವ್ ಅವ್ರಿಗೆ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ, ಒಬ್ರೇ ಕೂತಿರ್ತೀವಿ. ಸಖತ್ ಅದೇ ತಲೆ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ. ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ ನೋಡ್ರು. ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದೆ ನೋಡ್ರಿ, ಯಾಕಂದ್ರೆ ಇವತ್ನಾಳೆ ಸುಮ್ಸುಮ್ನೆ ಸಿಟ್ಟು ಬರ್ತಿರೋದಪ್ಪ. ಮತ್ತೆ ಹೆಂಗ ಮಾತಾಡ್ಸಿದ್ರೆ ಕೇಳ್ತೇನೆ ಅಲ್ಲಿ ಏನಾಗಿರ್ತದೆ ಶೋಭಕ್ಕ. ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದೆ, ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ. ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿವಿ, ಆ ಚಿಂತೆ ಏನಿರ್ತದ, ಚಿಂತೆ ಕಡಿಮೆ ಆಗ್ತದನೋ ಕಡಿಮೆ ಆಗಂಗಿಲ್ಲ ಬಿಡು. ಆ ಸಮಸ್ಯೆ ಬಗ್ಗೆ ಇರ್ತದನೋ ಅದನ್ನು ಆಗಂಗಿಲ್ಲ ಬಗೆಹರಿದ. ಆದ್ರೆ ಏನಾಗುತ್ತೆ, ನಮ್ಮ ಬಿಪಿ ಹೆಚ್ಚಾಗ್ತದೆ. ಹೌದು, ನಮ್ದು ಬಿಪಿ ಹೆಚ್ಚಾಗ ಎದುರು ಯಾರಿರ್ತಾರ ಅವರು, ಅವ್ರು ಶಾಂತಿದ್ರು ಅವ್ರು ಸುಮ್ ಕೂತ್ರು ಅಂತಂದ್ರೆ ಮುಂದುವರೆದಿಲ್ಲ. ಅವ್ರದ್ದು ಎಲ್ಲಾದ್ರೂ ಬಿಪಿ ಹೆಚ್ಚಾಯ್ತು, ಅವಾಗ ತಾರ್ಕಕ್ಕೆ. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರೆ ಸುಮ್ ಇರ್ತಾರಪ್ಪ. ಸುಸುಳೆ ಸಿಟ್ಟಿಗೆ ಬರ್ತಿ ಅಂತ ತೆಗೆದ್ರೆ ಅಂದ್ರೆ ಇನ್ನ ದೊಡ್ಡದಾಗಿಬಿಡ್ತಾರೆ. ಆದ್ರೆ ಶೋಭಕ್ಕ ನಾ ಒಂದು ಪ್ರಶ್ನೆ ಕೇಳ್ತೇನೆ. ಏನದು? ಈ ಒಂದು ಜಗತ್ತಿನಾಗ ಹೌದು ನಿನಗೊಂದ್ ಸಮಸ್ಯೆ ಇರ್ಬೋದು, ನನಗೊಂದ್ ಸಮಸ್ಯೆ ಇರ್ಬೋದು, ನನ್ನ ಸಮಸ್ಯೆ ನಿನಗದು ಸರಿ ಅನ್ಸ್ಬೋದು. ಹೌದು, ನಿನ್ ಸಮಸ್ಯೆ ನನಗೆ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತಾರಂತ ನಾ ಅನ್ಬೋದು. ಹೌದು ಹೌದು. ಆದ್ರೆ ಎಲ್ಲಾ ಚಿಂತೆಗೆ ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟು ಹೇಳ. ಇದು ನೋಡು, ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ. ಉತ್ತರ ಕೊಂಡ್ಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಉತ್ತರ ಉತ್ತರ ಇರ್ತದೆ, ಉತ್ತರ ಇರ್ತದೆ. ಉತ್ತರ ಕೊಡು, ಎಲ್ಲಾ ಸಮಸ್ಯೆಗೂ ಉತ್ತರ ಇರ್ತದೋ ಇಲ್ಲೋ. ಉತ್ತರ ಇರ್ತದ, ಆದ್ರ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂದ್ಕೊಳ್ಳಿಕ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಮತ್ತ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾಯ ಅದನ್ನು ಸಂಸಾರ ಚಿಂತೆ ಇರದ. ಹೌದು, ನಾವು ವಿಚಾರ ಮಾಡಿದ್ರೆ ನಮ್ಮ ಸಮಾಜ ನೋಡುದಿಲ್ಲ. ಹೌದು, ಸಮಾಜ ತಂದೆ ಆದಂತ ದೃಷ್ಟಿಯಿಂದ ನೋಡ್ತದ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡೋ ಅಂತ ಹೇಳಕ್ ಆಗಂಗಿಲ್ಲ. ಆಗೋದಿಲ್ಲ, ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ. ಹೌದು, ಅದಕ್ಕ ನಾವ್ ಅನ್ಕೊಂಡಂಗ್ ಸಮಾಜ ಅನ್ಬೇಕು ಅಂತ ಮೊದಲೇ ಅವ್ರು ಅನ್ಕೋತಿರೋದು ಅದೇ ದೊಡ್ಡ ತಪ್ಪು. ಅದಕ್ಕ ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾ ಏನ್ ಮಾಡಿನಿ, ನಾ ಮಾಡಿದ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದ, ಎಲ್ಲಿ ಅನ್ನೋ ತಪ್ಪಾಗದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನು ಆಗ್ಯದ, ಇದರಿಂದ ಹೊರಗೆ ಬರ್ಬೇಕು. ಯಾರು ಆ ಒಂದು ಸರ್ಕಲ್ ಇರ್ತಾರ, ಅದೇ ಆ ಸರ್ಕಲ್ ಹೊರಗ್ ಬಂದು ನಿಂತು ವಿಚಾರ ಅಂತಂದ್ರ ಒಂದು ಸಮಸ್ಯೆಗೆ ಒಂದಿಲ್ಲೋ ಬೆಳಕು ಕಾಣಿಸ್ತದ. ಸೀನಿಯರ್ ಏನ್ ಹೇಳ, ಜಗತ್ತಿನೊಳಗ ಉತ್ತರ ಇರಲಾರದು ಸಮಸ್ಯೆಗಳು ಇಲ್ಲ. ಉತ್ತರ ಹುಟ್ಟಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ, ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ. ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ್ರ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರೆ ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದೊಂದ್ ಸರ್ತ ಇಷ್ಟ ತಾರಕಕ್ಕೆ ಹೋಗ್ಬಿಡ್ತದಲ್ ರಾಜಣ್ಣ, ಇವತ್ ನೀ ಬಂದಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗಿರ್ತದೆ. ಇಲ್ಲಾಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ, ಜೀವನದಾಗೆ ಏನೂ ಇಲ್ಲ, ಏನ್ ಮಾಡಿದ್ರೆ ಏನದ, ಕೊನೆಗೆ ಒಂದಿನ ಸಾಯೋದದಲ್ಲ. ಈ ಮೊದಲೇ ಸತ್ರ ಅಷ್ಟಾಕ ದಿನಗಳ ಕದಿಬೇಕು, ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು. ಮರಣದಲ್ಲ ಒಂದ್ ನಿಮಿಷದ ಕೆಲಸ ಅದು, ಸಮಸ್ಯೆ ಆಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡು, ಇದು ದೊಡ್ಡ ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು. ಹೌದಲ್ಲ, ಯಾಕಂದ್ರೆ ಜೀವ ನಮಗೆ ಕೊಡ್ಲಿಕ್ಕೆ ಅಧಿಕಾರ ಏನು ಅಂತಂದ್ರೆ, ಜೀವ ತಗೊಳ್ಳಿಕ್ಕೆ ಅಂದ್ರೆ ನಮ್ಮ ಜೀವ ನಾವೇ ತಗೊಳಕ್ ನಮ್ಗೆ ಅಧಿಕಾರ ಇಲ್ಲ. ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದಿವಿ ಅಂತಂದ್ರೆ ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನ್ ಬದುಕಲಿಕ್ಕೆ ಅವಕಾಶ ಕೊಟ್ಟದೆ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅವಾಗ ಮುಗಿಬೇಕು, ಮುಗೀತದೆ. ಅವಾಗ ನಾವು ನಿಂದ್ರಂದ್ರೆ ಅದು ನಿಂದ್ರದಿಲ್ಲ. ಅದಕ್ಕೆ ನಾವೇ ಆಗೋದಕ್ಕೆ ಅಂತ್ಯ ಹಾಡಬಾರ್ದು. ಅದಕ್ಕೇನಂತಂದ್ರೆ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗುತ್ತೆ. ಕೈಲಿ ಏನು ವಿಚಾರ ಮಾಡ್ಬೇಕಂತಂದ್ರೆ ಐದು ಬಟ್ಟು ನಮ್ ಕೈವು ಸಮಾನವೇನು, ನೀವೆಲ್ಲ ಹೇಳಬೇಡಪ್ಪ. ಐದು ಬಟ್ಟು ಸಮಾನವೇನು ಅಂತಂದ್ರೆ ಕಟ್ ಮಾಡುವ ಸಮ ಅಂದ್ರೆ ನಾಯ ಅದನ್ನು ಜೀವನ ಮುಗಿತೇನು ಇಲ್ಲ ಅಂತಂದ್ರೆ ನಾ ಹೇಳದನು ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು. ಎಷ್ಟೋ ಜನ SSLC ಫೇಲ್ ಆದವರು, ಶಾಲೆಗೆ ಹೋಗೋರು ಅಂತವರು ಸಹಿತ ಜೀವನದಾಗ ಸಾಕಷ್ಟು ಸಾಧನೆ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಇಲ್ಲ ನಮಗೆ. ಅಲ್ಲ ನಿನ್ನೊಂದು ಯಾವ್ದೊಂದು ಕೆಲಸ ಇಟ್ಕೊಂಡಿರ್ತಿಟ್ಕೊ ಆಗೋದಿಲ್ಲ, ಫೇಲ್ ಆಗ್ತೀವಿ. ಅದೊಂದೇ ಕೆಲಸ ಅಂತ ಜೀವನ ಅದರ ಮೇಲೆ ನಿಂತಿರ್ತೀವಿ, ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು. ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತದೆ ಅವಕಾಶ ಕೊಡಿಲ್ಲ ಜಗತ್ತಿನೊಳಗೆ. ಅಂದ್ರೆ ನಾನು ಧೈರ್ಯ ಮಾಡ್ಕೊಳ್ಬೇಕು, ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದೀವಿ ಅಂತಂದ್ರೆ ನಮಗೆ ಸಹಾಯಕ ಬಹಳ ಮಂದಿ ಬರ್ತಾರೆ. ಇನ್ನೊಂದು ಹೇಳ್ಬೇಕು, ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಎಂತವ್ರ ಹತ್ರ ಹೇಳ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಅವ್ರ ಹತ್ರ ಹೇಳ್ಕೊಳ್ಬೇಕು. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರ. ಅದಕ್ಕೆ ಇಲ್ಲ ಒಬ್ರು ನಮ್ಗೆ ವಿಶ್ವಾಸ ಇದ್ದೇ ಇರ್ತಾರೆ. ಅಂತವ್ರ ಹತ್ರ ಹೇಳಿದ್ರೆ ಅವ್ರಿಂದ ನಮ್ಗೆ ಸಮಾಧಾನ ಬರ್ತದೆ. ಇಷ್ಟ ಆಯ್ತಲ್ಲ ನೋಡಿ ಬಿಟ್ಬಿಡು ಅಂತಂದ್ರ ಅವ್ರ ಮೀ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತಾರೆ. ಹೊರಗೆ ಬಂದ್ರು ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶಬಕ ಏನ್ ವಿಚಾರ ಅಂತಂದ್ರೆ ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ ಇದೆಲ್ಲ ಮಾನಸಿಕ ಸಂಬಂಧಪಟ್ಟ ಇದಕ್ಕೆಲ್ಲ ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಹೌದು, ಇದನ್ನ ಏನಪ್ಪ ಹುಚ್ಚು ದಾಖಲೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರೆ. ತಲೆ ಕೆಟ್ಟದಂತ, ತಲೆ ಕೆಟ್ಟದ, ಹುಚ್ಚಿಡದ, ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ. ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತದೆ ದೀರ್ಘ ಹೋಗ್ಬಿಡ ಅಂತ ನಾನು. ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ ಅಂದ್ರೆ ಡಾಕ್ಟರ್ ಹೋಗ್ತೀವಿ. ಹೌದು, ಹಂಗೆ ಅದು ಒಂದು ರೋಗ. ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವನ್ ಸುತ್ತಮುತ್ತಿದ್ದವ್ರು ಅವ್ರ ಮನೆಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೊಡ್ಲಿಕತ್ತನ, ಏನೋ ವಿಚಾರ ಮಾಡ್ಲಿಕತ್ತನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿಗೆ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡ್ಬೋದು. ತಿಳ್ಕೊಲಾರ್ದನೆ ಇದ್ರ ಹಣೆ ಬರ್ನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಬೈಯೋದು ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಆ ಬೈಯೋದೊಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡ ಮಾನಸಿಕ ರೋಗ. ಇನ್ನೊಂದು ವಿಚಾರ ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ, ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತವಂತ. ನಾರ್ಮಲ್ ಆಗಿ ಯಾರು ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವೊಂದು ಹಂಗಾಗಿ ಗುರ್ತಾಗ್ತಾವ, ಹೊರಗಿರೋದ್ರಿಂದ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವೆ. ಇದನ್ನ ನಾವು ನೋಡ್ತಾ ಇರ್ಬೇಕು, ನೋಡಿಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆಯೊಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ, ತಿಂಗಳಿಗೆ ಒಮ್ಮೋ ತಿಂಗಳಿಗೆ ಎರಡ್ ಸಲನೋ ವಾರಕ್ಕೊಮ್ಮೋ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡ. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನು ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹಂಗ ಹೋಗ್ತದೆ, ಹಂಗ ಹೋಗಿ ತೋರಿಸ್ಕೊಂಡ್ಬಿಡುದು. ಹೌದು, ನೀವ್ ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮ್ ಟಮ್ ಬೇಕು ಮಾಡ್ತೀರಿ, ಹೋದ್ರೆ ತೋರಿಸ್ಕೊಂಡ್ ಬಂದ ಯಾರು ಇನ್ನೊಬ್ರು ಗುರ್ತಾಗ್ತಾನು. ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೂ ನೋಡಿ ಏನ್ ತಪ್ಪದಪ್ಪ ಅದ್ರಾಗ. ಈ ಒಂದು ಸರಿ ಅದ ಎಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೈತೆ, ಯಾವ್ದು ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವ್ದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ನೋಡು. ಏನಿಲ್ಲ ಅಂತಿ, ಏನೇನೇನೇನಿಲ್ಲ. ನಾವೊಂದು ಮಾತು ಹೇಳ್ತೀನಿ, ಇವಾಗ ಸ್ವಲ್ಪಕ್ಕ ನನಗೆ ತಿನ್ಲಿಕ್ಕೆ ಏನ್ರ ಕುಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರೆ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ ಸಿಗಂಗಿಲ್ಲ. ಅಂತಂದ್ರೆ ಹೌದು, ಏನಾರ ಸಿಗ್ತದಪ್ಪ. ಹೌದೌದು, ಚಿಂತೆ ಮಾಡಿ. ಸದ್ಯಕ್ಕರ ಇನ್ನ ಏನು ಮಾಡಿಲ್ಲ, ಮತ್ತೆ ಮಾಡ ತನಕ ಕೊಡ್ತಿದ್ದಿ ಅಂದ್ರೆ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕೆ ಬಂದಾಗ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರೆ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮ ಅಂತಿರ್ತಾನು, ಅವಾಗ ಬಂದಿರ್ತೀನಿ. ಹೌದೇನೆ, ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿನೇ ಇರ್ತದಪ್ಪ, ಸ್ವಲ್ಪ ತಂಡಿ ಪ್ರಕೃತಿ ಅದ ನಿಂದು. ಬಿಸಿ ಮಾಡಿಕೊಡ್ತೇನೆ ಅಂತ ಕೂತಿರಂಗಾದ್ರೆ. ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ದೇವೆ. ಈಗ ಕೇಳಿ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿರೋ ಅನ್ನೋದನ್ನ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆ ಸಣ್ಣಾಪುರ ಜಿಲ್ಲೆಗಳು ಹಲವು ಜೈರ ಮಾತಾಡಿದ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆ ಸಾಧ್ಯತೆಯು ಕೇವಲ ಶೇಕಡಾ 10% ಇರುವಂತಹ ಸೂಚನೆ ಇದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದಲ್ಲಿ ಮತ್ತು ಈಗ ಸಂದೇಶ ಕೇಳುತ್ತೇನೆ. ಕೆಲವರೇ ಗಮನಿಸಿ ಇದೊಂದು ಪ್ರಕಟಣೆ. ತೋಟಗಾರಿಕೆ ತರಬೇತಿಗೆ ಆಯ್ಕೆ ಆಹ್ವಾನ. ಎರಡ್ ಸಾವಿರದ 2022-23 ಸಾಲಿಗಾಗಿ ಕಲಬುರಗಿ ಜಿಲ್ಲೆಯ ರೈತರ ಮಕ್ಕಳಿಗಾಗಿ ಚಂದ್ರಂಪಳ್ಳಿ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ 10 ತಿಂಗಳ ತೋಟಗಾರಿಕಾ ತರಬೇತಿಯನ್ನು ನೀಡಲು ಆಯೋಜಿಸಿದ್ದು, ತರಬೇತಿಯು ದಿನಾಂಕ ಮೇ 5 ಪ್ರಾರಂಭವಾಗಲಿದೆ. ತರಬೇತಿ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಮಾಜಿ ಸೈನಿಕರು ಹಾಗೂ ಇತರೆ ಎಲ್ಲ ಅಭ್ಯರ್ಥಿಗಳು ತಂದೆ, ತಾಯಿ, ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಹಾಗೂ ಸ್ವಲ್ಪ ಸಾಗುವಳಿ ಮಾಡುತ್ತಿರಬೇಕು. ಈ ಬಗ್ಗೆ ಪಹಣಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ. ಅಭ್ಯರ್ಥಿಯು ಕನಿಷ್ಠ ಎಸ್ಎಸ್ಎಲ್ಸಿ ಕನ್ನಡ ವಿಷಯದೊಂದಿಗೆ ಪಾಸಾಗಿರಬೇಕು, ದೃಢಕಾಯವಾಗಿರಬೇಕು, ವಯೋಮಿತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 18 ಮತ್ತು ಗರಿಷ್ಠ 33 ಮೀರಿರಬಾರದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 33 ಗರಿಷ್ಠ 65 ಮೀರಿರಬಾರದು ಹಾಗೂ ಇತರರಿಗೆ ಕನಿಷ್ಠ 18 ಹಾಗೂ ಗರಿಷ್ಠ 30 ಮೀರಿರಬಾರದು. ಅರ್ಜಿಗಳನ್ನು ಇಲಾಖೆಯ ವೆಬ್ಸೈಟ್ https://horticulturedir.karnataka.gov.in ಇಲ್ಲಿ ಮಾರ್ಚ್ 15ರಿಂದ ಏಪ್ರಿಲ್ 16ರವರೆಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಕಲಬುರಗಿ ಎಲ್ಲಾ ತಾಲೂಕಿನ ತೋಟಗಾರಿಕಾ ಕಚೇರಿಯಲ್ಲಿ ಅರ್ಜಿ ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಯನ್ನು ಈ ಕಚೇರಿಯ ದೂರವಾಣಿ ಸಂಖ್ಯೆ 08472 2219